ಈ ಕೃತಕ ಬುದ್ಧಿಮತ್ತೆಯಾಧಾರಿತ ವ್ಯವಸ್ಥೆಯು ಉಪಗ್ರಹದಿಂದ ದತ್ತಾಂಶವನ್ನ ಬಳಸಿಕೊಂಡು ಕೀಟ ಮತ್ತು ರೋಗ ಹರಡುವಿಕೆಯ ಮುನ್ಸೂಚನೆಯನ್ನ ನೀಡುತ್ತೆ. ಇದರಿಂದ ರೈತರು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಉದಾಹರಣೆಗೆ, ಕೃತಕ ಬುದ್ಧಿಮತ್ತೆ ಆಧಾರಿತ ವ್ಯವಸ್ಥೆಯು ರೈತರ ಹೊಲದ ಚಿತ್ರಣದೊಂದಿಗೆ ಉಪಗ್ರಹ ಆಧಾರಿತ ಚಿತ್ರವನ್ನ ಹೋಲಿಸಿ ಮಣ್ಣಿನ ತೇವಾಂಶದ ಮಟ್ಟದೊಂದಿಗೆ ತಾಳೆ ಹಾಕಿದಾಗ ಬೆಳೆಯ ಆರೋಗ್ಯವನ್ನ ಕೂಡ ಇದರಲ್ಲಿ ನಿರ್ಧರಿಸಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕೃತಕ ಬುದ್ಧಿಮತ್ತೆಯಾಧಾರಿತ ಸಂವೇದಿ ಯಂತ್ರಗಳು ಬೆಳೆಗಳಿಗೆ ಬರುವ ರೋಗ ಕೀಟಗಳನ್ನು ಸೂಚಿಸುವಂತೆ ಜಾನುವಾರುಗಳ ಆರೋಗ್ಯವನ್ನು ಕೂಡ ಸೂಚಿಸಬಲ್ಲವು. ಹವಾಮಾನದ ದತ್ತಾಂಶವನ್ನ ಬಳಸಿಕೊಂಡು ತೇವಾಂಶ ಮಟ್ಟ ಮತ್ತು ಬೆಳೆಯ ನೀರಿನ ಅವಶ್ಯಕತೆಗಳನ್ನು ಲೆಕ್ಕ ಹಾಕಿ ನೀರುಣಿಸುವ ವೇಳಾಪಟ್ಟಿಯನ್ನ ಸಿದ್ಧಪಡಿಸಲು ಈ ಕೃತಕ ಬುದ್ಧಿಮತ್ತೆ ಸಹಾಯ ಮಾಡುತ್ತೆ. ಈ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆಯನ್ನ ಪ್ರೋತ್ಸಾಹಿಸೋದಿಕ್ಕೆ ನಮ್ಮ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡು ಕೃತಕ ಬುದ್ಧಿಮತ್ತೆಯನ್ನು ಭಾರತದಲ್ಲಿಯೇ ಅಭಿವೃದ್ಧಿಪಡಿಸಿ ಭಾರತಕ್ಕಾಗಿಯೇ ಬಳಸಿ ಎಂಬ ದಿಶೆಯಲ್ಲಿ ಕಾರ್ಯೋನ್ಮುಖವಾಗಿದೆ. ಕಿಸಾನ್ ಇ ಮಿತ್ರ ಎಂಬ ಕೃತಕ ಬುದ್ಧಿಮತ್ತೆಯಾಧಾರಿತ ಚಾಟ್ಬಾಟ್ ಅನ್ನು ರೈತರಿಗಾಗಿಯೇ ಮೀಸಲಿಟ್ಟು ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದೆ. ಅಲ್ಲದೆ ರಾಷ್ಟ್ರೀಯ ಪೀಡೆ ಸರ್ವೇಕ್ಷಣಾ ವ್ಯವಸ್ಥೆಯು ಕೃತಕ ಬುದ್ಧಿಮತ್ತೆಯನ್ನ ಉಪಯೋಗಿಸಿಕೊಂಡು ನಿಖರ ಮಾಹಿತಿಯನ್ನ ನೀಡ್ತಾ ಇದೆ. ಕುಮಟಾದ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಿಂದ ಮೊಬೈಲ್ ಫೋನ್ ರಿಪೇರಿಯ ಉಚಿತ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು ನಿರುದ್ಯೋಗಿಯಾಗಿದ್ದು ಸ್ವ ಉದ್ಯೋಗದಲ್ಲಿ ಆಸಕ್ತಿಯನ್ನ ಹೊಂದಿರಬೇಕು. ವಯೋಮಿತಿ 18-45 ವರ್ಷದೊಳಗಿನವರಾಗಿರಬೇಕು. ಕನಿಷ್ಠ ವಿದ್ಯಾರ್ಹತೆ ಕನ್ನಡ ಓದಲು ಬರೆಯಲು ಬರಬೇಕು. ಆಸಕ್ತರು ತರಬೇತಿಗೆ ಬರುವಾಗ 4 ಪಾಸ್ಪೋರ್ಟ್ ಅಳತೆಯ ಫೋಟೋ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪಾನ್ ಕಾರ್ಡ್ಗಳ ಜೆರಾಕ್ಸ್ ಪ್ರತಿಯನ್ನ ತರಬೇಕು. ಆಸಕ್ತ ಅಭ್ಯರ್ಥಿಗಳು ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ, ಇಂಡಸ್ಟ್ರಿಯಲ್ ಏರಿಯಾ, ಹೆಗಡೆ ರಸ್ತೆ, ಕುಮಟಾ, 581-343, ಉತ್ತರ ಕನ್ನಡ ಜಿಲ್ಲೆ. ಈ ವಿಳಾಸಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 944-9-86-0007 ಅಥವಾ 9538-28-1989 ಸಂಪರ್ಕಿಸಬಹುದು. ಕೃಷಿ ಮಾಹಿತಿಯನ್ನ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಾಗಪ್ಪ ಸಣ್ಣಕೂಸುಗೌಡ ಹಾಗೂ ಸಂಗಡಿಯಿಂದ ಹಾಲಕ್ಕಿ ಸಂಪ್ರದಾಯದ ಹಾಡುಗಳು. ನಿಲ್ಲುವನೋ ಯಮನ ಕೈಯ ಸಿಕ್ಕದೆ ಓಡುವನೋ, ಸಿಕ್ಕವನೇಲುವನೋ ಯಮನ ಕೈಯಲ ಸಿಕ್ಕದೆ ಓಡುವನೋ, ಸಿಕ್ಕವನೇಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ, ಸಿಕ್ಕವನೇಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ. ಸಿಕ್ಕಮ್ಮ ಮಕ್ಕಳು ಕಾಲಕ್ಕೆ ಗಗ್ಗಲ ನದಿಗಟ್ಟೆ ಪೋದರು, ಸಿಕ್ಕವ ನಿಲ್ಲುವನೋ ಸಿಕ್ಕವ ನಿಲ್ಲುವನೋ ಯಮನ ಕೈಯಲ್ಲ ಸಿಕ್ಕದೆ ಓಡುವನೋ. ಅಕ್ಕಮ್ಮ ಮಕ್ಕಳ ಇರುವ ಕಾಲಕ್ಕೆ ಗಗ್ಗಲ ನದಿಗಟ್ಟೆ ಪೋದರು, ಸಿಕ್ಕವ ನಿಲ್ಲುವನೋ ಸಿಕ್ಕವ ನಿಲ್ಲುವನೋ ಯಮನ ಕೈಯ ಸಿಕ್ಕದೆ ಓಡುವನೋ. ಸಿಕ್ಕವನೇಲುವನೋ ಅಮನ ಕೈಯಲ ಸಿಕ್ಕದೆ ಓಡುವನೋ, ಸಿಕ್ಕವನೇಲುವನೋ ಅಮನ ಕೈಯಲ ಸಿಕ್ಕದೆ ಓಡುವನೋ, ಸಿಕ್ಕವನೇಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ, ಸಿಕ್ಕವನೇಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ. ಗಂಡವನೆಂಬ ಬುದ್ಧಿ ಇಲ್ಲದೆ ಕುಡಿದೆ ಕಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ. ಎದ್ದುವಗಲ ಮುನಿಯಡಗಲ ತಟ್ಟಲಿ ಮುದ್ದು ಸುರ್ಪಂದಾರ ವಿಠಲ ಸನಜಿಗಾರ ಸಿಕ್ಕವನೇರುವನೋ ಸಿಕ್ಕವನೇರುವನೋ ಅಮ್ಮನ ಕೈಯಲ್ಲಿ ಸಿಕ್ಕದೆ ಓಡುವನೋ. ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ, ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ. ಎದ್ದು ಹೋಗಲ ಮುನ್ನ ಎಡಗಲ ತಟ್ಟಲ ಮುದ್ದು ಸಿಕ್ಕವನೇಳುವನು ಅಮ್ಮನ ಕೈಯ ಸಿಕ್ಕದೆ ಓಡುವನು. ಸಿಕ್ಕವನೇಳುವನು ಅಮ್ಮನ ಕೈಯಲ ಸಿಕ್ಕದೆ ಓಡುವನು. ಸಿಕ್ಕವನೇಳುವನು ಅಮ್ಮನ ಕೈಯಲ ಸಿಕ್ಕದೆ ಓಡುವನು. ಸಿಕ್ಕವನೇಳುವನು ಅಮ್ಮನ ಕೈಯ ಸಿಕ್ಕದೆ ಓಡುವನು. ಸಿಕ್ಕವನೇಳುವನು ಅಮ್ಮನ ಕೈಯ ಸಿಕ್ಕದೆ ಓಡುವನು. ರಂಗಯ್ಯ ತಯಾರು ಇಲ್ಲದೆ ಕುಡಿದ, ರಂಗಯ್ಯ ತಯಾರು ಇಲ್ಲದೆ ಕುಡಿದ. ದಾರಿಯ ನದಿಗಟ್ಟೆ ಹೋಯಿತು ಎನ ತಲೆ ಹೋರಾಟಗಳ ಮಾಡಿದ, ರಂಗಯ್ಯ ತ ಹೋರಾಟಗಳ ಮಾಡಿದ. ಸಿಕ್ಕವನೇಳುವನು ಅಮ್ಮನ ಕೈಯಲ್ಲಿ ಸಿಕ್ಕದೆ ಓಡುವನು. ರಂಗಯ್ಯ ಯಾರು ಇಲ್ಲದೆ ಕೂಡಿದ, ರಂಗಯ್ಯನು ಯಾರು ಇಲ್ಲದೆ ಕೂಡಿದ. ದಾರಿಯ ನೆಲೆಗಟ್ಟಿ ಹೋಗಿಟ್ಟು ಎನತಗ ಹೋರಾಟಗಳ ಮಾಡಿದ, ರಂಗಯ್ಯ ಹೋರಾಟಗಳ ಮಾಡಿದ. ಸಿಕ್ಕವನೇಳುವನು ಅಮ್ಮನ ಕೈಯ ಸಿಕ್ಕದೆ ಓಡುವನು. ಸಣ್ಣು ಹುಳಂದೆ ಗಂಡ ದಂಡಿಗೆ ಗೋದೋ, ಹುಳಂದೆ ಗಂಡ ದಂಡಿಗೆ ಗೋದೋ. ಮಡದಿ ಸಣ್ಣು ಹುಳಂದೆ ಗಂಡ ದಂಡಿಗೆ ಗೋದೋ, ಮಡದಿ ಸಣ್ಣು ಗಂಡ ದಂಡಿಗೆ ಗೋದೋ. ದಂಡಿಗೆ ಹೋಗುವಾಗೆ ಏನ ನೆಟ್ಟೆವಾದು, ಗಂಡ ಏನ ನೆಟ್ಟೆವಾದು, ಏನ ನೆಟ್ಟೆವಾದು ಗಂಡ ಬಾಳೆ ನೆಟ್ಟೆವಾದು, ನೆಟ್ಟೆವಾದು ನೆಟ್ಟೆವಾದು ಏನ ನೆಟ್ಟೆವಾದು, ಏನ ನೆಟ್ಟೆ ಏನ ನೆಟ್ಟೆವಾದು. ಗಂಡ ಏನ ನೆಟ್ಟೆವಾದು, ಏನ ನೆಟ್ಟೆವಾದು ಗಂಡ ಬಾಳೆವಾದು, ಗಂಡ ಏನ ನೆಟ್ಟೆವಾದು, ಏನ ನೆಟ್ಟೆವಾದು ಗಂಡ ಬಾಳೆ ನೆಟ್ಟೆವಾದು. ಮನೆಗೇನಾದಾರ ಬಂದು ಗಂಡ, ಮನೆಗೇನಾದಾರ ಬಂದು ಮನೆಗೆ ಎರದಳು ಏನ ಮಾಡೋದಿಯೋ, ಎರದಳು ಏನ ಮಾಡೋದಿಯೋ. ಏಳು ಒಂದರ ಸೀನ ಮ್ಯಾಲೆ ಮನೆಗೇನಾದಾರ ಬಂದು ಗಂಡ, ಗಂಡ ಮನೆಗೆ ನಾದಾರ ಬಂದು ಮನೆಗೆ ನಾದಾರ ಬಂದೆ ಬಗಿಲ ಹಲ ನಿಂತೆ ಕಂಡು ಬಾಗಿಲ ನಿಂತೆ ಕಂಡು ಬಗಿಲ ಹಲ ನಿಂತೆ ಕಂಡೆ ಮನೆಯ ಹಾಲಾರಂದೆ ಕರಿದು ಗಂಡ ಮನೆಯ ಹಾಲಾರಂದೆ ಕರೆದು ಮನೆಯ ಹಾಲಾರಂದೆ ಕರಿದ ಗಂಡ ಮಡದಿ ತಾಹಾನದಳು ಕರದ ಗಂಡ ಮಡದಿ ತಾಹಾನದಳು ಮನೆಯ ಹಾಲಾರಂದೆ ಕರಿದ ಗಂಡ ಮಡದಿ ತಾಹಾನದಳು ಮಡದಿತಾನದಳು ಗಂಡ ಕಾಲಿಗೆ ನೀರರಿ ಎಂದು ಮಡದಿತಾನದಳು ಕಾಲಿಗೆ ನೀರೇ ಬಂದಳು ಮಡದಿಯರಗೊಟ್ಟೆ ಬಂದಳು ಮಡದಿಯರಗೊಟ್ಟೆ ಬಂದಳೆ ಕಾಲಿಗೆ ನೀರರಿ ಎಂದು ಮಡದಿಯರಗೊಟ್ಟೆ ಬಂದ ಕಾಲಿಗೆ ನೀರರಿ ಎಂದು ಕಾಲಿಗೆ ನೀರರುವಾಕೆ ನಿನ್ನೆಗ ತಂದ ನೀರು ಕಾಲಿಗೆ ನೀರರುವಾಕೆ ಇನ್ನಾಗ ತಂದ ನೀರು ನಿನ್ನೆಗ ತಂದ ನೀರು ಮೊನ್ನೆಗೆ ಮಾಡಿದಡುಗೆ ಯಾರಂದೆ ಕರಿದ ಗಂಡ ಮಡದಿ ತಾನದಳು ಮಡದಿತಾನದಳ ಗಂಡ ಕಾಲಿಗೆ ನೀರರಿ ಎಂದು ಮಡದಿ ತಾನದಳು ಕಾಲಿಗೆ ನೀರೇ ಬಂದಳು ಮಡದಿಯರಗೊಟ್ಟೆ ಬಂದಳು ಮಡದಿಯರಗೊಟ್ಟೆ ಬಂದಳೆ ಕಾಲಿಗೆ ನೀರರಿ ಎಂದು ಮಡದಿಯರಗೊಟ್ಟೆ ಬಂದಳು ಕಾಲಿಗೆ ನೀರರಿ ಎಂದು ಕಾಲಿಗೆ ನೀರರುವಾಕೆ ನಿನ್ನೆಗ ತಂದ ನೀರು ಕಾಲಿಗೆ ನೀರರುವಾಕೆ ಇನ್ನಾಗ ತಂದ ನೀರು ನಿನ್ನೆಗ ತಂದ ನೀರು ಮೊನ್ನೆಗೆ ಮಾಡಿದಡುಗೆ ಇನ್ನಾಗ ತಂದ ನೀರು ಮೊನ್ನೆಗೆ ಮಾಡಿದಡುಗೆ ಮೊನ್ನೆಗ ಮಾಡಿದಡುಗೆ ನಿಮ್ಮಂತ ಗೆಣೆಗಾರ ಬಂದೆ ಮೊನ್ನೆಗೆ ಮಾಡಿದಡುಗೆ ನಿಮ್ಮಂತ ಗೆಣೆಗಾರ ಬಂದೆ ನಿಮ್ಮಂತ ಗೆಣೆಗಾರ ಬಂದೆ ಉಂಡೆ ತಿಂದೆ ಬದು ಗೆಣೆಗಾರ ಬಂದೆ ಉಂಡೆ ತಿಂದೆ ಬದು ನಿಮ್ಮಂತ ಗೆಣೆಗಾರ ಬಂದೆ ಉಂಡೆ ತಿಂದೆ ಬದು ನಿಮ್ಮಂತ ಗೆಣೆಗಾರ ಬಂದೆ ಉಂಡೆ ತಿಂದೆ ಬದು ನಿಮ್ಮಂತ ಗೆಣೆಗಾರ ಬಂದೆ ಉಂಡೆ ತಿಂದೆ ವಾದು ನಿಮ್ಮಂತ ಗೆಣೆಗಾರ ಬಂದೆ ಉಂಡೆ ತಿಂದೆ ವಾದು ಇಂತಹ ಯಾಳೆ ಬುದ್ಧಿ ಯಾವಾಗ ಕಲತೆ ಮಡದೆ ಇಂತಹ ಯಾಳೆ ಬುದ್ಧಿ ಯಾವಾಗ ಕಲತೆ ಮಡದೆ ನೆಟ್ಟ ಸಹ ನೆಟ್ಟ ಹಂಗೊಳವಾದಿಲ್ಲೋ ನೆಟ್ಟ ಸಾಮುಗ್ಯೋ ನೆಟ್ಟ ಹಂಗೊಳವಾದಿಲ್ಲವೋ ಮುಳಿದ ಮಾಲಿಯೇ ಮುಳಿದ ಹಂಗೊಳವಾದಿಲ್ಲೋ ಮುಳಿದ ಮಾಲಿಯೋ ಮುಳಿದ ಹಂಗೊಳವಾದಿಲ್ಲೋ ದೀಪಾವಳಿ ದಿನ ಎಣ್ಣೆಯ ಹಚ್ಚಲು ಬಿಸಿ ನೀರಿನ ಜಳಕ ದೀಪಾವಳಿ ದಿನ ಎಣ್ಣೆಯ ಹಚ್ಚಲು ಬಿಸಿ ನೀರಿನ ಜಳಕ ದೀಪಾವಳಿ ದಿನ ಎಣ್ಣೆಯ ಹಚ್ಚಲು ಬಿಸಿ ನೀರಿನ ಜಳಕ ದೀಪಾವಳಿ ದಿನ ಎಣ್ಣೆಯ ಹಚ್ಚಲು ಬಿಸಿ ನೀರಿನ ಜಳಕ